ನಾನು ನಿನ್ನನ್ನು ದೂರುವುದಿಲ್ಲ. ಕಾಲಕ್ಕೆ ನಾವು ತಲೆಬಾಗಲೇಬೇಕು. ನನ್ನ ಜೀವನ ಕೆಸರಿನಲ್ಲಿಯೇ ಕಳೆದು ಬಂದಿದೆ. ಕೆಸರಿನಲ್ಲಿ ಅರಳುವ ಕಮಲ ನಾನಾಗಲಿಲ್ಲ, ಆಗುವುದಕ್ಕೆ ಸಾಧ್ಯವೂ ಇಲ್ಲ. ನಿನ್ನ ಮಾತೆಲ್ಲ ಸರಿಯೇ, ಆದರೂ ನಾನು ಹಾಗೆ ಆಚರಿಸುವ ಹಾಗಿಲ್ಲ. ಯಾಕಂದ್ರೆ ಪೋಷಿಸಿ ದತಿಪ ಆಪತ್ತಿನವೇ ಎಳೆಯದೇ, ಪೋಷಿಸಿ ದತಿಪ ಆಪತ್ತಿನವೇ ಎಳೆಯದಿ, ಮೋಸವ ಮಾಡಿ ನಾನು ಯೇಸು ದಿವಸ ಬಾಳಿಕೊಳ್ತಿರಬೇಕವ್ವ. ಅತಿ ಪಗ ಪತ್ತಿನ ವೇಳ್ಯದಿ ಮೋಸವ ಮಾಡಿ ನಾನು ಯೇಸು ದಿವಸ ಬಾಳಿಕೊಳ್ತಿರಬೇಕವ. ಹೇಸಳೆ ಜಯಲಕ್ಷ್ಮಿ ತಾನು. ಮಗನೇ, ಅಂದು ಅರ್ಜುನನಿಗೆ ಪಂಥಾಹ್ವಾನ ನೀಡಿದಾಗ ಉಳಿದವರೆಲ್ಲ ನನ್ನನ್ನ ಅಲ್ಲಗಳೆದರು. ಆಗ ಸುಯೋಧನ ನನ್ನನ್ನು ನನ್ನ ಪರಾಕ್ರಮವನ್ನು ಸಲಹಿದ್ದಾನೆ. ಯಾಕೆ ಹೇಳು? ತನ್ನ ಆಪತ್ತಿಗೆ ಈತ ಒದಗುತ್ತಾನೆ ಅಂತ. ಅಂದಿನಿಂದ ಕೂಟಕ್ಕೋ ಭೋಜನಕ್ಕೋ ಯಾವುದಕ್ಕೆ ಆದರೂ ಕುರುದೊರಗಿ ಕರ್ಣಬೇಕು. ಆತ್ಮೀಯತೆಯಿಂದ ನಡೆಸಿಕೊಂಡಿದ್ದಾನೆ. ಈಗ ಕುರುಪಾಂಡವರ ಯುದ್ಧ ನಿರ್ಣಯವಾಗಿದೆ. ಈ ಹೊತ್ತಿನಲ್ಲಿ ನನ್ನ ದೊರೆಯನ್ನ ಬಿಟ್ಟು ಬಂದರೆ, ಅವನಿಗೆ ಎದುರಾಗಿ ನಿಂತೆ ಅಂತಾದರೆ ಆತ ಯುದ್ಧವನ್ನೇ ಮಾಡುವುದಿಲ್ಲ, ಎದೆಯೊಡೆದು ಸತ್ತಾನು. ಜನ ಏನೆನ್ನಲಿಕ್ಕಿಲ್ಲ. ದೇವತೆಗಳು ಕೈತಟ್ಟಿ ನಕ್ಕಾರು. ಜಯಲಕ್ಷ್ಮಿ ನನ್ನನ್ನು ನೋಡಿ ಹೇಸಿಗೆ ಪಡ್ತಾಳೆ. ಪ್ರಪಂಚದ ದೃಷ್ಟಿಯಲ್ಲಿ ಹೀನಾಯವಾಗಿ ಬದುಕಿ ಜೀವನದ ಕೊನೆಯವರೆಗೆ ನೋವನ್ನೇ ಉಣ್ಣುವುದಕ್ಕಿಂತ ನನ್ನ ದಾರಿಯಲ್ಲಿಯೇ ನಡೆದು ನೆಮ್ಮದಿಯನ್ನೇ ಪಡೆಯುತ್ತೇನೆ ತಾಯೇ. ಮಗನೇ, ಗಂಗಾದೇವಿಯ ಮಾತನ್ನು ನೀನು ಕೇಳಿದ್ದೀ. ನಿನ್ನನ್ನು ರಕ್ಷಿಸಿಕೊಳ್ಳುವ ಭಾರ ನನ್ನ ಮೇಲಿದೆ. ಇಷ್ಟು ಕಾಲದ ನಂತರ ನೀನು ನನಗೆ ದೊರಕಿದ್ದೀ. ಅಮ್ಮ, ನಾನು ಸಾಯ್ತೇನೆ ಅಂದರೆ ಯಾವ ತಾಯಿ ಒಪ್ಪಿಯಾಳು? ನೀನು ಅರಿಯದೇ ದುಷ್ಟರ ಕೂಟವನ್ನು ಸೇರಿದ್ದೀ. ಇನ್ನು ಮುಂದುವರಿಯುವುದು ಬೇಡ. ಕೌರವನನ್ನು ನೀನು ಬಿಡುವುದಿಲ್ಲ ಅಂತಾದರೆ ಅಣ್ಣ ತಮ್ಮಂದಿರ ಮಧ್ಯೆ ಯುದ್ಧ ಅನಿವಾರ್ಯ. ತಾಯಿಯ ಮಕ್ಕಳಿಬ್ಬರು ಹೊಡೆದಾಡುವುದಕ್ಕೆ ಪ್ರಾರಂಭಿಸಿದರೆ ನೋಡುವವರಿಗೆ ವಿನೋದವಾದೀತು. ಆದರೆ ಈ ತಾಯಿಯ ವೇದನೆ ಏನು ಎನ್ನುವುದು ಅನುಭವಿಸುವವರಿಗೆ ಗೊತ್ತು. ನನಗೆ ಆ ನೋವನ್ನು ನೀಡಬೇಡ. ಇನ್ನಾದರೂ ನೆಮ್ಮದಿಯಿಂದ ಇರುವುದಕ್ಕೆ ಅನುವು ಮಾಡಿಕೊಡು. ಹಠ ಮಾಡಬೇಡ, ಬಾ ನನ್ನೊಟ್ಟಿಗೆ. ತಾಯಿ, ನಿನ್ನನ್ನು ನಾನು ದೂರುವುದಿಲ್ಲ. ನಿನಗೆ ದೊರಕಿದ ಮಂತ್ರದ ಕುರಿತಾದ ನಿನ್ನ ಅನುಮಾನ ಎನ್ನುವುದು ಈ ಕರ್ಣನ ಬದುಕೆಲ್ಲ ಅನುಮಾನದಲ್ಲಿಯೇ ಕಳೆಯುವಂತಾಯಿತು ಅಂತ ಅನ್ನಿಸ್ತಾ ಇದೆ. ಮತ್ತೆ ಮುಂದಿನ ಹೆಜ್ಜೆ ಬಗ್ಗೆ ಅನುಮಾನ ಮಾಡಲಾರೆ ತಾಯೇ. ಕಾಡಲಾಗದು ತಾಯೇ, ಕಾಡಲಾಗದು ತಾಯೇ, ಎನ್ನೊಳಿ ನುಡಿಯಾಡಲಾಗದು, ಕಾದಿಯ ಮಾಡಲಾಗದು, ಕಾಡಬೇಡಲೆ ತಾಯೇ, ಕಾದಿಯ ಮಾಡಲಾಗದು, ತಿಳುಹು ನೀ ನಡೆದಂದು ದೇಗನಲು. ಅಮ್ಮ, ನಿನ್ನ ನೋವು ನನಗೆ ಅರ್ಥವಾಗ್ತಾ ಇದೆ. ಸರಿಯಾದ ದಾರಿಯೂ ಕಾಣಿಸುತ್ತಾ ಇದೆ. ಆದರೆ ನಡೆಯುವುದಕ್ಕೆ ಕಷ್ಟವಾಗ್ತಾ ಇದೆ. ನನ್ನ ಜೀವನದ ಗುರಿ ಅರ್ಜುನನನ್ನು ಗೆಲ್ಲುವುದು. ಅವನನ್ನು ಕೊಲ್ಲಬಾರದೆಂದರೆ ಈ ಕರ್ಣ ಇಲ್ಲವಾಗಬೇಕು. ಹಾಗಾಗಿ ಮತ್ತೆ ಮತ್ತೆ ನಿನ್ನ ಮಗನಾಗಿ ಮುಂದುವರಿಯುವಲ್ಲಿ ಪ್ರಪಂಚಕ್ಕೆ ಕಾಣಿಸಿಕೊಳ್ಳುವಲ್ಲಿ ಒತ್ತಾಯಿಸಬೇಡ. ಅದು ನನ್ನ ಪಾಲಿಗೆ ಕಷ್ಟವೇ ಆಗುತ್ತದೆ. ಹೇಳು, ನಿನ್ನ ಇನ್ಯಾವುದೇ ಆಸೆಯನ್ನಾದರೂ ಈಡೇರಿಸಿಕೊಡುತ್ತೇನೆ. ನಿನಗೆ ನಾನು ಕೊಡುವ ಸಮಾಧಾನ ಅದು. ನೋವನ್ನು ಹೊತ್ತು ನೀನು ಹೋಗಬಾರದು. ಅದೆಲ್ಲ ಈ ಕರ್ಣನ ಪಾಲಿಗೆ ಇರಲಿ. ಹೇಳಮ್ಮ, ಹೇಳು. ಮಗನೇ, ನೋಡಿದಳು ಬಾಲಕನ ಗುಣಗಳ, ನೋಡಿದಳು ಬಾಲಕನ ಗುಣಗಳ, ಬಾಡಿದಳು ಹೃದಯ ಕೃತಾಪದಿ, ನೋಡಿದಳು ಬಾಲಕನ ಗುಣಗಳ, ಮಾಡಿದಳು ಹೃದಯಾಗ್ನಿತಾಪದೀ.